ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಭವಾನಿ ಅವರೊಡನೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಬಳಿಕ ಬೆಳೆ ಉತ್ಪಾದನೆಯಲ್ಲಿ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ಈಗ ಮೊದಲು ಭವಾನಿ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ನಾಪೊಕ್ಲು ಸಮೀಪದ ಅಜ್ಜಮುಟ್ಟ ಗ್ರಾಮದ ಕೆಆರ್ ಸುರೇಶ್ ಅವರ ಪತ್ನಿ ಭವಾನಿ ಅವರ ಜೊತೆಗೆ ನಾವು ಮಾತನಾಡ್ತಿದ್ದೀವಿ. ಸ್ವಂತ ಜಮೀನಿಲ್ಲದಿದ್ರೂ ಎರಡು ಹಸುಗಳನ್ನು ಇಟ್ಕೊಂಡು ಅವುಗಳಿಂದ ಹಾಲನ್ನು ಪಡೆದು ಬೆಣ್ಣೆ ತುಪ್ಪವನ್ನು ಮಾರಾಟ ಮಾಡ್ತಾರೆ ಭವಾನಿ ಅವರು. ಹಾಗೆ ಮನೆಗೆ ಬೇಕಾಗಿರುವ ತರಕಾರಿಗಳನ್ನು ಸಾಗುವಳಿ ಮಾಡ್ತಾರೆ. ತಮ್ಮ ಮನೆತನದ ಬೆಳವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಳಿ ಭವಾನಿ ಅವರ ವಿಚಾರಗಳನ್ನ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನೀವು ಹುಟ್ಟಿದ್ದು ಯಾವ ಹಳ್ಳಿಯಲ್ಲಿ ಮತ್ತೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ಬೋದಾ? ಮಂಗಳೂರಲ್ಲಿ ಇದ್ದಿದ್ದು ಸರ್ ನಾನು. ಎಜುಕೇಶನ್ ಎಲ್ಲ ಅಲ್ಲೇ ಆಗಿದ್ದು. ನಾನು 10th ವರೆಗೆ ಓದಿದ್ದೇನೆ. ಅಲ್ಲಿಂದ ಮುಂದೆ ಓದ್ಲಿಕ್ಕೆ ಆಗ್ಲಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಕೊಡಗಿಗೆ ಹೇಗ್ ಬಂದ್ರಿ ಮಂಗಳೂರಿಂದ? ಇಲ್ಲಿ ಸಕಲೇಶ್ಪುರದಲ್ಲಿ ನೆಂಟರು ಇದ್ದಾರೆ. ನಮ್ಮ ಊರೇ ಸಕಲೇಶ್ಪುರನೇ. ಓಹೋ, ಅಂದ್ರೆ ನೀವು ಮದುವೆ ಆದಾಗ ಸಕಲೇಶ್ಪುರ ತಾಲೂಕ್ನಲ್ಲಿ ಇದ್ರಿ ಅಲ್ವಾ? ಹೌದು ಸರ್. ಆಮೇಲೆ ಈ ಕಡೆ ಬಂದ್ರಿ? ಹೌದು. ಸುರೇಶ್ ಅವರು ಹೇಳ್ತಾ ಇದ್ರು ಕಾಫಿ ತೋಟದಲ್ಲಿ ರೈಟರ್ ಆಗಿ ಕೆಲಸ ಮಾಡೋ ಅವಕಾಶ ಬಂತು ಮತ್ತಿಲ್ಲೇ ಹೊಂದ್ಕೊಂಡ್ವಿ ಅಂತ ಅನ್ನೋ ತರ ಅಲ್ವಾ? ಹೌದು. ನಿಮ್ಮ ತಂದೆ ತಾಯಿಗಳದ್ದು ಏನಾದರೂ ಕೃಷಿ ಹಿನ್ನೆಲೆ ಇತ್ತ? ಮೊದ್ಲು ನನ್ನ ತಂದೆಯವರೆಲ್ಲ ಮಾಡ್ತಿದ್ರು. ಅದು ಹೇಗೆ ಅಂದ್ರೆ ಬೇರೆಯವ್ರದ್ದು ಗದ್ದೆ ತಕೊಂಡು ಹಾಗೆ ಮಾಡ್ತಿದ್ರಂತ ಅಮ್ಮ ಎಲ್ಲ ಹೇಳ್ತಿದ್ರು. ಮೊದ್ಲು ಮದ್ವೆ ಆಗಿ ಹೋದ ಫಸ್ಟ್ ಅಲ್ಲೆಲ್ಲ ಮಾಡ್ತಿದ್ವಿ ನಾವು ಗಂಡನ ಮನೆಯಲ್ಲಿ. ಸರಿನೆ. ಸ್ವಂತ ಜಮೀನು ಸ್ವಂತ ಗದ್ದೆ ಇರ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಬೇರೆಯವ್ರ ಗದ್ದೆ ತಕೊಂಡು ಮಾಡ್ತಿದ್ರಂತೆ. ಮತ್ತೆ ಹಸುಗಳು ಇರ್ತಿತ್ತು ಅಂತ ಎಲ್ಲ ನೋಡ್ಕೊಳ್ತಾ ತಾಯಿ ಮನೆಯಲ್ಲೆಲ್ಲ ಹಸು ಎಲ್ಲ ಇತ್ತು. ಸರಿನೆ. ಅವರೆಲ್ಲ ತುಂಬಾ ಕಷ್ಟಪಟ್ಟಿದ್ದವ್ರು. ನೀವು ಬಾಲ್ಯದಲ್ಲಿ ಅಥವಾ ಬೆಳೆಯೋ ಸಂದರ್ಭದಲ್ಲಿ ಹಸುಗಳನ್ನ ಕಾದಿದ್ದು ಹಾಲ್ ಕರೆದಿದ್ದು ಅದೇನಾದ್ರೂ ಸನ್ನಿವೇಶ ಇತ್ತ? ಇಲ್ಲ ಸರ್, ನಾನು ಮಂಗಳೂರಲ್ಲಿ ಎಜುಕೇಶನ್ ಎಲ್ಲ ಆಗಿ ಎಲ್ಲ ಇದ್ದಿದ್ದೆಲ್ಲ ಅಲ್ಲೇ ಜಾಸ್ತಿ. ಆಮೇಲೆ ಸಕಲೇಶ್ಪುರಿಗೆ ಬಂದಿದ್ದು. ಕೃಷಿ ಕೆಲಸಗಳನ್ನ ಅಷ್ಟಾಗಿ ನೀವೇನ್ ಮಾಡಿರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ನಾನು ಮದ್ವೆ ಆದ್ಮೇಲೆ ಕಲ್ತಿ ಸರ್, ಎಲ್ಲ ಗೊತ್ತಾಗಿದೆ ನನಗೆ ಆಮೇಲೆ. ಈಗ ಏನು ಹಸು ಅಂದ್ರೆ ಹಾಲು ಕರೆಯೋದು ಹೇಗೆ ಪ್ರತಿ ಒಂದು ಹೇಳಿಕೊಟ್ಟಿದ್ದು ಅವ್ರೆ, ಅವರಿಂದಾನೇ ಎಲ್ಲ ಕಲ್ತ್ಕೊಂಡಿದ್ದು ನಾನು. ಹೌದಾ? ಇವಾಗೆಲ್ಲ ನಾನೇ ಮಾಡ್ಕೊಳ್ತೀನಿ, ಅವ್ರನ್ನ ಕಾಯೋದಿಲ್ಲ. ಅವರೆಲ್ಲರೂ ಕೆಲ್ಸಕ್ಕೆ ಹೋದ್ರೆ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಯಾವಾಗ್ಲೂ ಎರಡು ಹಸುಗಳು ಇರ್ತಾವ? ಎರಡು ಹಸು, ಒಂದು ಕರು ಇದೆ ಸರ್ ಹಾಲು ಕರೆಯೋದು. ಇವಾಗ ಹಾಲು ಕರಿತೀವಿ. ಹಾಲು ಮಾರಾಟ ಮಾಡ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಹಾಲು ಇಲ್ಲೇ ಪಕ್ಕದಲ್ಲೇ ಕೊಡ್ತೀವಿ ಸರ್. ಎಷ್ಟು ಮನೆಗಳಿಗೆ ಹಾಲು ಕೊಟ್ಟು ಬರ್ತೀರಿ? ಅಥವಾ ಒಂದ್ ಎರಡ್ ಮೂರ್ ಮನೆಗೆ ಕೊಡ್ತಾ ಇದ್ವಿ. ಒಂದೊಂದ್ ದಿವಸ ಕಮ್ಮಿ ಆದಾಗೆಲ್ಲ ಕಷ್ಟ ಆಗುತ್ತೆ ಕೊಡ್ಲಿಕ್ಕೆ. ಅರ್ಧ ಲೀಟರ್, ಒಂದ್ ಲೀಟರ್ ಈ ತರ ಅವ್ರ ಬೇಡಿಕೆ ಎಷ್ಟಿದೆ ನೋಡ್ಕೊಂಡು ಪೂರೈಕೆ ಮಾಡಿ ನೀವು ಉಳಿಸ್ಕೊಳ್ತೀರೇನ ಅಲ್ವಾ? ಹೌದ್ ಸರ್, ಹಾಗೆ ಕೊಡದ. ಆಮೇಲೆ ಬೆಣ್ಣೆ ಎಲ್ಲ ತೆಗಿತೀನಿ. ಇನ್ನು ಹೊರಗಡೆ ಎಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಲಾಕ್ಡೌನ್ ಅಲ್ಲ, ಹಾಗಾಗಿ ಹೊರಗಡೆ ಕೊಡ್ಲಿಕ್ಕೆ ಏನ್ ಇದ್ ಮಾಡಿಲ್ಲ. ಬೆಣ್ಣೆನೂ ಸಿಗುತ್ತೆ, ಹಾಲನ್ನು ಕೊಡ್ತೀರಿ? ಬೆಣ್ಣೆ ತೆಗ್ದ್ಬಿಟ್ಟು ತುಪ್ಪ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಯಾರಾದ್ರೂ ಕೇಳಿದ್ರೆ ಕೊಡ್ತೇನೆ ಸರ್. ಓಹೋ, ಬೆಣ್ಣೆನು ಕೊಡ್ತೀರಿ, ತುಪ್ಪನು ಮಾಡಿ ಕೊಡ್ತೀರಾ? ಬೆಣ್ಣೆ ಕೇಳಿದವರಿಗೆ ಕೊಡ್ಬೋದು ಸರ್, ಜಾಸ್ತಿ ಕೇಳೋದು ತುಪ್ಪ ಕೇಳ್ತಾರೆ. ಹೌದಾ? ಯಾರು ಕೇಳ್ತಾರೆ ಅವರಿಗೆ ಕೊಡ್ತೇನೆ ಸರ್. ತುಪ್ಪನ ಇಷ್ಟಪಟ್ಟು ಖರೀದಿ ಮಾಡ್ತಾರ? ಮಾಡ್ತಾರೆ ಸರ್, ನನಗಿದ್ರೆ ಇನ್ನೊಂದ್ಸರಿ ನೆಕ್ಸ್ಟ್ ಮತ್ತೆ ಇಷ್ಟು ಬೇಕು ನಮಗೆ ಅಂತ ಕೇಳ್ತಾರೆ. ನಾನು ಅಷ್ಟರೊಳಗೆಲ್ಲ ತಯಾರು ಮಾಡಿ ಅವರಿಗೆ ಕೊಡ್ತೇನೆ. ಏನ್ ಬೆಲೆಯಲ್ಲಿ ಕೊಡ್ತೀರಿ ಸಾಮಾನ್ಯವಾಗಿ? 1/2 ಕೆಜಿ, 1/2 ಕೆಜಿ, 1 ಕೆಜಿ ತುಪ್ಪ ನೋಡ್ಬಿಟ್ಟು ಕೊಡೋದು ಸರ್. ಅಂದ್ರೆ ಒಂದ್ ಅಂದಾಜ್ ಬೆಲೆ? 1 ಕೆಜಿಗೆ 1/2 ಕೆಜಿಗೆ ಎಷ್ಟಿರುತ್ತೆ ಅಂತ ನೋಡ್ಬಿಟ್ಟು ಕೊಡೋದು ಸರ್. ಅಲ್ಲ ಈಗ ನಮಗೆ ಅದರಿಂದನೇ ಆಗೋದು, ಗದ್ದೆ ತೋಟ ಏನಿಲ್ಲ ಸರ್. ಅದರಿಂದನೇ, ಮತ್ತೆ ನಾನು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಏನು ಹೋಗೋದಿಲ್ಲ. ಮತ್ತೆ ಮಕ್ಳಿಬ್ರು ಸ್ಕೂಲಿಗೆ ಹೋಗ್ಬೇಕಲ್ಲ, ಅವ್ರನ್ನ ಕಳ್ಸ್ಬೇಕಲ್ಲ. ಹೌದು, ಅವ್ರನ್ನ ಕಳ್ಸೋದು, ಅಡಿಗೆ ಮಾಡೋದು, ಅದನ್ನ ನೋಡ್ಬಿಟ್ಟು ಎಲ್ಲ ಡಿಸೈಡ್ ಮಾಡ್ಕೊಂಡು ಕೊಡುತ್ತೆ. ಒಂದ್ ಅಂದಾಜು ಯಾವ ಬೆಲೆಯನ್ನ ನಿಗದಿ ಮಾಡ್ಕೊಳ್ತೀವಿ? ಈ ಸತಿನು ಯಾರು ಕೇಳ್ತಿದ್ರು, ಇನ್ನು ಕೊಟ್ಟಲ್ಲ ಸರ್. ನೋಡಿ ಕೊಡ್ಬೇಕು ಸರ್. ಹಾಗೆ ಈಗ 1 ಕೆಜಿ ಬೆಣ್ಣೆಗೆ 150-200 ರೂಪಾಯಿ ತನಕ ಕೆಲವೊಬ್ರು ಬೆಲೆ ನಿಗದಿ ಮಾಡ್ತಾ ಇದ್ರು. ತುಪ್ಪಕ್ಕೆ 1,000-2,000 ರೂಪಾಯಿ ತನಕ ಬೆಲೆ ಇದೆ. ಆ ಸಂದರ್ಭ ನೋಡ್ಕೊಂಡು ಮಾರಾಟ ಮಾಡ್ತೀರಿ ಅಲ್ವಾ? ಸಂದರ್ಭ ನೋಡ್ಕೊಂಡು ಮಾರಾಟ ಮಾಡೋದು ಸರ್. ಮೇಸ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಈಗ ನಿಮ್ ಸ್ವಂತ ಜಮೀನಿಲ್ಲ? ಜಮೀನೇನಿಲ್ಲ ಸರ್. ಇವರು 1-2 ವರ್ಷದಿಂದ ಗದ್ದೆ ಎಲ್ಲ ಮಾಡಿದ್ರು ಸರ್. ಕಳೆದ ವರ್ಷನೂ ಮಾಡಿದ್ರು, ಈ ವರ್ಷ ಮಾಡ್ಲಿಲ್ಲ ಸರ್. ಅವರು ಹುಲ್ಲು ದಾಸ್ತಾನು ಮಾಡಿ ಇಟ್ಕೊಂಡಿದ್ರಿ? ಹಸುಗೆ ಬೇಕಲ್ಲ ಸರ್. ಹೌದು, ಒಣ ಹುಲ್ಲು ಸಿಗುತ್ತೆ, ಹಸಿ ಹುಲ್ಲು. ಮತ್ತೆ ನೀವು ಬಿಡುವಿದ್ದಾಗೆಲ್ಲ ಹೊರಗಡೆ ಹೇಗೆ ಮೇಸ್ಕೊಂಡ್ ಬರ್ತೀರಿ? ಕಟ್ಟಿಯಾಕಿ ಮೇಯ್ಸ ಸರ್, ಬಿಡುವಾಗಿಲ್ಲ ಇಲ್ಲೆಲ್ಲ. ಹೌದು ಹೌದು, ಗದ್ದೆ ಇದೆ ಕೆಲವ್ರದ್ದು, ತೋಟ ಎಲ್ಲ, ಅವರಿಗೆ ತೊಂದರೆ ಆಗ್ಬಾರ್ದಲ್ಲ. ಹೌದು ಹೌದು, ಹಾಗೆ ಕಟ್ಟಿಯಾಕಿ ಮೇಯಿಸೋದು. ಮತ್ತೆ ಹಸುಗೆ ಬೇಕಾದಷ್ಟು ಹುಲ್ಲೆಲ್ಲ ಕುಯ್ಕೊಂಡ್ ಬಂದು ತಂದು ಹಾಕ್ತಿವಿ. ಹಸಿ ಹುಲ್ಲನ್ನು ತಗೊಂಡ್ ಬಂದು ಹಾಕ್ತೀರಿ? ಹಾಕ್ತಿವಿ ಸರ್, ಅಂದ್ರೆ ನಾನು ಮಕ್ಕಳು ಹಸ್ಬೆಂಡ್ ಎಲ್ಲ 4 ಜನ ಹೋಗ್ತಿವಿ. ನಿಜ, ಬಿಡುವಿದ್ದಾಗ ಕೆಲಸಗಳನ್ನು ಮಾಡ್ತಾ ಇರೋದು ಅಲ್ವಾ? ಹೌದು ಸರ್. ಒಂದೊಂದು ಹಸು ನಿಮ್ಮಲ್ಲಿ ಎಷ್ಟು ಹಾಲು ಕೊಡುತ್ತೆ? ಬೆಳಿಗ್ಗೆ 3 ಸಿಗುತ್ತೆ, ಸಂಜೆ 2 ಸಿಗುತ್ತೆ ಸರ್. ಎಂತ ಹಸು ಅಂತ ಹೇಳ್ತೀರಿ ನೀವು? ಅದು ಸಿಂಧಿ ಕ್ರಾಸ್ ಸರ್. ಎಂತ ಬಣ್ಣ ಇದೆ? ಬ್ರೌನ್ ಸರ್. ಕಂದು ಬಣ್ಣ, ಜರ್ಸಿ ಅಲ್ವಾ? ಹೌದು, ಜರ್ಸಿ ಕ್ರಾಸ್. ಮೇಯ್ಸ್ಲಿಕ್ಕೆ ಸುಲಭ, ಮತ್ತೆ ಹಾಲು ಚೆನ್ನಾಗಿರುತ್ತೆ, ಕೆನೆನು ಚೆನ್ನಾಗಿ ಸಿಗುತ್ತೆ. ಮನೇಲಿ ಯಾವಾಗ್ಲೂ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ತಿನ್ಲಿಕ್ಕೆ ಇರುತ್ತೆ ಸರ್. ಮಜ್ಜಿಗೆ ಮೊಸರು ಎಲ್ಲ ಇದ್ದೇ ಇರುತ್ತೆ, ಅದಕ್ಕೇನು ಕಮ್ಮಿ ಇಲ್ಲ. ಹೌದು, ಮತ್ತೆ ಸಗಣಿ ಗೊಬ್ಬರ ಸಿಗುತ್ತಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಿ? ಸಗಣಿ ಗೊಬ್ಬರ, ಗಂಜಲ, ಇದನ್ನೆಲ್ಲ? ಅದನ್ನ ನಾವು ಇಲ್ಲಿ ಗುಂಡಿ ಮಾಡ್ಕೊಂಡಿದೀವಿ ಸರ್, ಕೊಟ್ಟಿಗೆ ಪಕ್ಕದಲ್ಲಿ ಎಲ್ಲ, ಅದಕ್ಕೆ ಹಾಕ್ಬಿಡ್ತೀವಿ. ಆಮೇಲೆ ವರ್ಷಕ್ಕೆ 1-2 ಸತಿ ಮಾರ್ತೀವಿ. ಎಷ್ಟಾಗ್ಬೋದು ಅದು ಮಾರಾಟ ಮಾಡಿದ್ರೆ? 2 ಹಸುಗಳು, ಕರು ಎಲ್ಲ ಸೇರಿದ್ರೆ ಒಂದು 3-4 ಲೋನ್ ಅಷ್ಟು ಸಿಗುತ್ತಾ? ಒಂದು ಟ್ರಾಕ್ಟ್ರಿಗೆ 1,000-2,000 ಮಾರ್ತಾರೆ ಇವರು. 2-3 ಟ್ರಾಕ್ಟರ್ ಲೋಡ್ ಸಿಗುತ್ತಾ? 2-3 ಲೋಡ್ ಸಿಗುತ್ತೆ. ಒಂದೊಂದು ಟೈಮ್ ಅಲ್ಲಿ ನಾವು ಸೊಪ್ಪು ಎಲ್ಲ ಸ್ವಲ್ಪ ತಂದು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಮನೆ ಹತ್ರ ತರಕಾರಿಗಳನ್ನು ಬೆಳ್ಕೊಳ್ತೀರನ್ನು ಸಗಣಿ ಗೊಬ್ಬರ ಹಾಕೊಂಡಲ್ವಾ? ತರಕಾರಿ ಎಲ್ಲ ಬೆಳಿತೀವಿ, ಶುಂಠಿ, ಆಮೇಲೆ ಹೂವಿನ ಗಿಡ. ಹೂವಿನ ಗಿಡದ್ದು ಜಾಸ್ತಿ ಇದೆ, ಈ ಸತಿ ಸ್ವಲ್ಪ ಕಮ್ಮಿ ಮಾಡಿದೀನಿ. ನೋಡ್ಬೇಕು ಸರ್, ಎಲ್ಲ ಮಾಡ್ಬೇಕು ಅಂತ ಎಲ್ಲ ಇದೆ. ಹೂವಿನ ಗಿಡ ಅಂದ್ರೆ ಮಾರಾಟ ಮಾಡ್ಲಿಕ್ಕೂ ಹೂ ಬೆಳ್ಕೊಂತೀರ? ಹಾಗೇನಿಲ್ಲ ಸರ್, ಮನೆಗೆ ಮಾತ್ರ ಮಾಡ್ಕೊಳ್ತಿದ್ದೀನಿ. ಪೂಜೆಗೆ ಮತ್ತು ಅಲಂಕಾರಕ್ಕೆ ಹೂಗಳನ್ನ ಬೆಳ್ಕೊಳ್ತೀರಿ? ಹೌದೌದು. ಎಂತೆಂತ ಹೂಗಳು ಇಟ್ಕೊಂಡಿದ್ದೀರಿ? ಅಂತ್ಯರಮ, ಸೇವಂತಿಗೆ, ಆಮೇಲೆ ವಾಟರ್ ಲಿಲ್ಲಿ, ದಾಸವಾಳ, ಚೆಂಡು ಹೂವು, ಈ ತರದವು ಇಟ್ಕೊಳ್ತೀರಿ. ಶುಂಠಿನ ಮನೆ ಬಳಕೆಗಾಗಿ ಮಾರಾಟಕ್ಕೂ ಆಗುವಷ್ಟು ಬೆಳ್ಕೊಂತೀರಾ? ಹಾಗೇನಿಲ್ಲ ಸರ್, ಮನೆಗೆ ಬೇಕಲ್ಲ. ಹೌದು ಹೌದು, ಹೊರಗಡೆ ಮೊದ್ಲೆಲ್ಲ ಶುಂಠಿ ಮಾಡ್ತಿದ್ರಿ ಇವರು ಬೇರೆಯವ್ರದ್ದು ಗದ್ದೆ, ಅದು ಸ್ವಲ್ಪ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಅದು ಬಿಟ್ರು. ಮತ್ತೆ ತರಕಾರಿಗಳು ಯಾವ್ದು ಬಹಳ ಇಷ್ಟಪಟ್ಟು ಮನೆ ಸುತ್ತಮುತ್ತ ಬೆಳ್ಕೊಳ್ತೀರಿ ಅಥವಾ ಸಿಕ್ಕ ಜಾಗದಲ್ಲಿ ಹಾಕೊಳ್ತೀರಿ? ತರಕಾರಿ, ಬೀನ್ಸ್, ಅಲಸಂದೆ, ಬದನೆಕಾಯಿ, ನೂಕೋಲು, ಮೂಲಂಗಿ, ಮೆಣಸಿನಕಾಯಿ, ಟೊಮೆಟೊ, ಕ್ಯಾಬೇಜ್ ಎಲ್ಲ ಹಾಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ. ಸಗಣಿ ಗೊಬ್ಬರ ಇರೋದ್ರಿಂದ ಸೊಸಾಗಿ ತರಕಾರಿಗಳು ಬರ್ತವೆ, ಹೂವಿನ ಗಿಡಗಳು ಚಂದವಾಗಿ ಬೆಳಿತವಲ್ವಾ? ಹೌದೌದು ಸರ್. ಮತ್ತೆ ಇಲ್ಲದ್ರೆ ಹೊರಗಡೆಯಿಂದ ತಂದು ಹಾಕೋದಾದ್ರೆ ಕಷ್ಟ, ಇಲ್ಲ ನಮ್ದೇ ಉಂಟಲ್ಲ ಸರ್. ಹೌದಾ? ಹೌದು. ಅದಕ್ಕೆಲ್ಲ ಹಸಿ ಸಗಣಿನ ಹಾಕ್ತೀರಾ ಅಥವಾ ಸ್ವಲ್ಪ ದಿನಗಳಾದ ಬಳಿಕ ಪುಡಿ ಪುಡಿ ಆಗಿದ್ದು ಅಥವಾ ಕಳೆದದ್ದು ಹಾಕೊಳ್ತೀರಾ? ಒಂದೊಂದು ಗಿಡಕ್ಕೆ ನೀರು ಆಗೋದಿಲ್ಲ, ವಾಟರ್ ಲಿಲ್ಲಿಗೆಲ್ಲ ನೀರ್ ಮಾಡ ಆಗೋದಿಲ್ಲ, ಅದಕ್ಕೆ ಉಡಿ ಹಾಕ್ಬೇಕು. ಹೌದು ಹೌದು, ಒಂದೊಂದು ಗಿಡ ಒಂದೊಂದ್ ತರ ಸರ್, ಅದು ನೋಡ್ಬಿಟ್ಟು ಹಾಕೊಳ್ಳೋದು. ಈಗ ಹಸುಗಳನ್ನ ಸಾಕ್ತಾ ಎಷ್ಟು ವರ್ಷ ಆಗಿರ್ಬೋದಮ್ಮ ನೀವು ಕೊಡಗಿಗೆ ಬಂದು ಶುರು ಮಾಡ್ಕೊಂಡ್ರೆ, ಅಥವಾ ಈಗ ಒಂದು 4-6 ವರ್ಷಗಳಿಂದ ಸಾಕ್ತಿದ್ದೀರಾ? ಹಸು ಸಾಕಿ ಸರ್ ಒಂದು 8 ಆಗ್ತಾ ಬಂತು. 8 ವರ್ಷ, ಅದೇ ಟ್ರಾಕ್ಟರ್ ತೆಗೆದುಕೊಂಡು 8 ವರ್ಷ ಆಯ್ತು ಅಂತ ನಿಮ್ಮ ಯಜಮಾನರು ಹೇಳ್ತಾ ಇದ್ರು ಸುರೇಶ್ ಅವರು. ಆ ಸಮಯದಲ್ಲೇ ತೆಗೆದುಕೊಂಡ್ರೆ ಹಸುಗಳನ್ನ? ಏನು ಸಣ್ಣ ಕರುನ್ ತೆಗೆದುಕೊಂಡಿದ್ರ, ಕಡಸನ್ನು ತೆಗೆದುಕೊಂಡಿದ್ರ, ಎಂತದು? ನಾನು ಸಂಘದಲ್ಲಿದ್ದೆ, ಆ ಸಂಘದಿಂದ ಲೋನ್ ತೆಗೆದು ಬಿಟ್ಟು ಖರೀದಿಸಿ ಸರ್. ಓಹೋ, ಎಂತದು ಗಬ್ಬಾಗಿದ್ ತಗೊಂಡಿದ್ರ ಅಥವಾ? ಇಲ್ಲ ಇಲ್ಲ, ಒಂದ್ 2-3 ವರ್ಷದ ಕರುನ ತಂದಿದ್ದು ಸರ್. ಓಹೋ, ಸರಿನೆ. ಅದು ಈಗಲೂ ಇಟ್ಕೊಂಡಿದ್ರ? ಅದು ಇವಾಗ್ಲೂ ಇದೆ ಸರ್, ಕೊಟ್ಟಿಲ್ಲ, ಫಸ್ಟ್ ಬಂದಿದಲ್ಲ ಹಾಗೆ ಕೊಡೋದಿಲ್ಲ ಅಂತ. ಹೌದು. ಅದರಿಂದ ಎಷ್ಟು ಕರುಗಳು ಹುಟ್ಟಿದ್ವು, ಎಷ್ಟು ಮಾರಾಟ ಮಾಡಿದಿರಿ? 3 ಆಗ್ತದೆ ಸರ್. ಇನ್ನೊಂದು 2 ಆಗಿದೆ, ಅದ್ರದ್ದು ಕರುಗಳೆಲ್ಲ ಇದೆ. ಮಾರಾಟ ಮಾಡಿದ್ದು ಎಷ್ಟು ಹೆಣ್ಣು ಕರು? ಮಾರಾಟ ಮಾಡಿದ್ದು ಓರಿ ಇತ್ತು ಸರ್, ನಮಗೆ ಇಲ್ಲಿ ಸಾಕ್ಲಿಕ್ಕೆ ಆಗುದಿಲ್ಲ, ಹೊಡ್ಕೊಂಡು ಹೋಗ್ಲಿಕ್ಕೆ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಹಾಗೆ ಇವರು ಕೊಟ್ಬಿಟ್ರಿ, ಇವ್ರ ಕೆಲ್ಸಕ್ಕೆ ಹೋದ್ರೆ ನಾನು ಒಬ್ಳೆ ಮನೆಯಲ್ಲಿ. ಹೌದು, ನೋಡ್ಕೊಂಡು. ಅದಕ್ಕೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಓರಿಗಳನ್ನ ಕಟ್ಲಿಕ್ಕೆಲ್ಲ. ಹೌದು. ಓರಿ ಕೊಟ್ರಿ, ಮತ್ತೆ ಹೆಣ್ಣು ಕರುಗಳನ್ನು ಮಾರಾಟ ಮಾಡಿದ್ರ? ಇಲ್ಲ, ಹೆಣ್ಣು ಕರುನೆಲ್ಲ ಕೊಟ್ಟಿಲ್ಲ ಸರ್, ಓರಿನೇ ಕೊಟ್ಟಿದ್ದು. ಹೌದಾ? ಅದು ಎಲ್ಲ ಹಾಸನ ಸೈಡ್ ಅವರು ಗದ್ದೆ ಉಡ್ಲಿಕ್ಕೆಲ್ಲ ಬೇಕು ಅಂತ ಹೇಳಿ. ಸರಿನೆ. ಈಗ 5-6 ಕರುಗಳು ಹುಟ್ಟಿದ್ವಲ್ಲ, ಅದರಲ್ಲಿ 2-3 ಕೊಟ್ರ ಹೇಗೆ? 3 ಕೊಟ್ಟಿದೀವಿ. 3 ಕೊಟ್ಟಿದ್ರಿ? ಅದ್ರದ್ದು 3 ಗಂಡು ಕರುನೆ. ಓಹೋ, 3 ಗಂಡು ಕರು ಆಗ್ಬಿಟ್ಟು. ಹೆಣ್ಣು ಕರು ಮಾತ್ರ ಇಟ್ಕೊಂಡಿದ್ದೀರಿ ಅಲ್ವಾ? ಇಟ್ಕೊಂಡಿದೀವಿ. ಈಗ 2 ಹಾಲು ಕೊಡುವ ಹಸುಗಳಿದಾವೆ, 1 ಕರು ಇದೆ ಅಲ್ವಾ? ಅದು ಹೆಣ್ಣು ಗಂಡ? ಹೆಣ್ಣು. ಎಂತ ಕರುಗಳು ಹುಟ್ಟತವಂತ ಗೊತ್ತಾಗುದಿಲ್ಲ, ಆದ್ರೂ ನಿಭಾಯಿಸಿಕೊಂಡು ಹೋಗ್ತದ್ರಿ. ತಿಂಗಳಿಗೆ ಹಾಲಿನ ದುಡ್ಡು, ವರ್ಷಕ್ಕೆ ಸಗಣಿ ದುಡ್ಡು, ಅಲ್ದಲ್ನೆ ಕರುಗಳು ಹುಟ್ಟಿದಾಗ ಅದು ಬೆಳೆದ ಮೇಲೆ ಮಾರಾಟ ಮಾಡಿದ್ದು, ಹೀಗೆ ನೋಡ್ತಾ ಹೋದ್ರೆ ನಿಮ್ಗೆ ಸಿಗುವ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಇದೆಲ್ಲ ಒಂಥರ ಸಂತೋಷಕರ ಸಂಗತಿನೇ ಅಲ್ವಾ? ಸಂತೋಷನೇ ಸರ್, ತುಂಬಾ ಖುಷಿ ಆಗುತ್ತೆ. ಹೌದೌದು. ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಮೊದ್ಲೆಲ್ಲ, ಎಲ್ಲ ತನ್ನಷ್ಟಕ್ಕೆ ಕಲ್ತಿದ್ದು, ಸ್ವಲ್ಪ ಅಮ್ಮ ಹೇಳಿಕೊಟ್ರು, ಆಮೇಲೆಲ್ಲ ತನ್ನಷ್ಟಕ್ಕೆ ನಾನು ಸ್ವಲ್ಪ ಎಲ್ಲ ಕಲ್ತ್ಕೊಂಡಿದ್ದೀನಿ. ಹೌದು, ಕೆಲಸ ಮಾಡ್ತಾ ಮಾಡ್ತಾ ಇದು ಸರಿ ಇದು ಸರಿ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ? ಗೊತ್ತಾಗ್ಬಿಡುತ್ತೆ ಸರ್. ಮತ್ತೆ ಆಸಕ್ತಿ ಇದ್ರೆ ಏನೆಲ್ಲ ಕಲಿತೀವಿ. ಆಸಕ್ತಿಯಿಂದ ಜೀವನ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಅವುಗಳಿಗೆಲ್ಲ ಸ್ನಾನ ಮಾಡಿಸೋದು, ಕೊಟ್ಟಿಗೆ ಶುಚಿ ಮಾಡೋದು, ಹಾಲಿಂಡದು, ಹಾಲು ಕೊಡೋದು, ಮೇವು ಹಾಕೋದು, ಇದೆಲ್ಲ ನಿಮ್ದೇ ಜವಾಬ್ದಾರಿ. ನಾವೇ ಮಾಡ್ತೀವಿ ಸರ್, ನಾನು ಮಾಡ್ತೀನಿ, ಮಕ್ಕಳು ಮಾಡ್ತಾರೆ, ಅಮ್ಮ ಒಬ್ಬರೇ ಕಷ್ಟ ಪಡ್ತಾರಲ್ಲ ಅಂತ ಹೇಳಿ ಅವರು ಬರ್ತಾರೆ. ಒಳ್ಳೇದು. ಯಾವ ವಯಸ್ಸಿನ ಮಕ್ಕಳು, ಏನು ಓದ್ತಿದ್ದಾರೆ? ಮಗ 10th ಓದ್ತಿದ್ದಾನೆ, ಮಗಳು 8 ಸರ್. ಅವರೆಲ್ಲ ಚಿಕ್ಕವರಿದ್ದಾಗ್ಲಿಂದ ಚೆನ್ನಾಗಿ ಒಂಥರ ಭಾಗಿಯಾಗಿದ್ದಾರೆ. ಚಿಕ್ಕ ಮಕ್ಕಳಿಗೆ ದನ ಕರುಗಳಿಗೆ ಗೊತ್ತು ಸರ್, ಸಣ್ಣ ಮಕ್ಕಳಿಂದಾನೆ ನೋಡ್ತಿದ್ದಾರೆ ಕಷ್ಟ, ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಹೌದು ಹೌದು. ಅವರು ನಾಪಕ್ಕಳು ರಾಮಟ್ರಸ್ಟ್ರಲ್ಲಿ ಓದ್ತಿರೋ ಸರ್. ಹೌದಾ? ಮಕ್ಕಳಿಗೆ ಕೃಷಿ, ಪರಿಸರ, ಪ್ರಾಣಿ, ಪಕ್ಷಿ ಅಂತಂದ್ರೆ ಇಷ್ಟವಾಗ್ತದೆ, ಅದು ಹಾಗೆ ಮುಂದುವರಿತಾ ಹೋದ್ರೆ ನಿಮಗೂ ಪ್ರಯೋಜನ, ಮನೆತನಕ್ಕೂ ಅನುಕೂಲ ಅಲ್ವಾ? ಅದೇ, ಅವರಿಗೆ ತುಂಬಾ ಖುಷಿ. ನಾಯಿ, ಬೆಕ್ಕು, ಹಸು ಅಂದ್ರೆ ಯಾವ್ದಾದ್ರೆ ಒಂದು ಹೊರಗಡೆ ಕೊಡೋದು ಅಂದ್ರೆ ತುಂಬಾ ಹತ್ತು ಬಿಡ್ತಾರೆ, ಕೊಡ್ಲಿಕ್ಕೆ ಬಿಡೋದಿಲ್ಲ ಅವರು. ಓಹೋ, ನೋಡಿ ಅಷ್ಟು ಮಮತೆ ಪ್ರೀತಿಯಿಂದ ಎಲ್ಲರೂ ಸೇರ್ಕೊಂಡು ಬೆಳೆಸುವಾಗ ಬೇರೆಯವರಿಗೆ ಕೊಡುವಾಗ ಒಂಥರ ಮನಸ್ಸು ಒಪ್ಪುದಿಲ್ಲ. ಹೌದು ಸರ್, ನನ್ನ ಮಗಂತೂ ಕೊಡೋ ದಿವಸ ಅಳದಂದ್ರೆ ಅನ್ನ ತುಂಬಾ ಹತ್ತಿ ಬಿಡ್ತಾನೆ. ಓಹೋ, ಬೇಜಾರಾಗಿ ಬಿಡುತ್ತೆ, ಕೊಡೋದೇ ಬೇಡ ಅಂತ ಅನ್ಸುತ್ತೆ. ನೋಡಿ ನೋಡಿ, ಆದ್ರೆ ಬೇರೆ ದಾರಿ ಇರಲ್ಲ, ಅವ್ರಿಗೆ ಸಮಾಧಾನ ಪಡಿಸಿ ಕಳ್ಸಿಕೊಡೋದು, ಏನ್ ಮಾಡೋದು ಅಲ್ವಾ? ಹೌದು ಸರ್. ಬರೀ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿರೋದ್ಕಿಂತ ಈ ತರ ಹಸುಗಳನ್ನ ಇಟ್ಕೊಂಡು, ಬೇರೆ ಬೇರೆ ಹವ್ಯಾಸ ಆಸಕ್ತಿಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ರೆ ಒಂಥರ ಸಂತೋಷಕರವಾಗಿ ದಿನಗಳು ಸಾಗ್ತಾ ಇರ್ತವೆ. ಮತ್ತೆ ನಾನು ಟೈಲರಿಂಗ್ ಎಲ್ಲ ಕಲ್ತಿದ್ದೆ. ಹೌದಾ? ಶಾಪ್ ಏನ ಇಡ್ಬೇಕು ಆಗಿಗೆ ಮಾಡಿದ್ದೆ, ಆಗ್ಲಿಲ್ಲ. ಮನೆಗೆ ಬೇಕಾಗಿದೆ ಮಾತ್ರ ಹೊರಗಡೆ ಎಲ್ಲ ಹೊಲ್ದು ಕೊಡ್ತಿದ್ದೆ ಮೊದ್ಲೆಲ್ಲ. ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಇವಾಗ ಹೊಲಿಯ ಸ್ವಲ್ಪ ಬಿಟ್ಟಿದ್ದೀನಿ. ಬಂದು ಕೆಲವೊಬ್ರು ಹೊಲಿಸ್ಕೊಂಡು ಹೋಗ್ತಾರೇನೋ ಅಲ್ವಾ? ಹೌದ್ ಸರ್, ಇವಾಗ ಇಲ್ಲ ಸರ್, ಒಂದ್ 2 ವರ್ಷ ಹೋಗ್ಲಿ ಅಂತ. ಅದೇ ಒಳ್ಳೇದಮ್ಮ, ಕೆಲಸಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತದ್ರಿ. ಜಮೀನ್ ಇಲ್ಲದಿದ್ರು ಹಸುಗಳನ್ನ ಸಾಕೊಂಡು ಅದರಿಂದ ಆದಾಯವನ್ನು ಆನಂದವನ್ನು ಕಾಣ್ತದ್ರಿ. ನಿಮ್ಮ ಯಜಮಾನರಿಗೂ ಚೆನ್ನಾಗಿ ಕೈ ಜೋಡಿಸಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ವರ್ಷ ವರ್ಷಕ್ಕೂ ಆರ್ಥಿಕವಾಗಿ ಬೆಳವಣಿಗೆ ಆಗ್ತದ್ರಿ. ಕಷ್ಟ ಕಷ್ಟ ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಆಗುದಿಲ್ಲ, ನಾವು ತೊಡಸ್ಕೊಳ್ಬೇಕು. ಕಷ್ಟ ಇದೆ ಸರ್, ಕಷ್ಟ ಇದ್ರೇನೆ ಅದ್ರಲ್ಲಿ ಖುಷಿ ಸರ್. ಹೌದು ಹೌದು, ನೋಡಿ ಅದೇ ಬಹಳ ಸಂತೋಷ ಆಯ್ತಮ್ಮ, ಒಳ್ಳೇದಾಗ್ಲಿ. ಧನ್ಯವಾದ ಅಮ್ಮ, ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಮಡಿಕೇರಿ ತಾಲೂಕು ನಾಪಕ್ಲು ಸಮೀಪದ ಅಜ್ಜುಮುಟ್ಟ ಗ್ರಾಮದ ಕೆಆರ್ ಸುರೇಶ್ ಅವರ ಪತ್ನಿ ಭವಾನಿ ಅವರ ಅನಿಸಿಕೆಗಳು, ಅನುಭವಗಳು ಬಿತ್ತರವಾದವು. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೆಲವರೇ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು ಕಮ್ಮಿ ಮಳೆಯಲ್ಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು ಕಮ್ಮಿ ಮಳೆಯಲ್ಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲ್ಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ನೆಚ್ಚಿನ ಸತ್ವಾಂಶ ಸಾರಗಳಿವು. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ನಿಮಗೆ ಉಪಯುಕ್ತವಾದ ಸಂಖ್ಯೆಗಳನ್ನ ಇಲ್ಲಿ ನೀಡುತ್ತಿದ್ದೀವಿ. ಅಗತ್ಯ ಇರುವ ಸಂದರ್ಭಗಳಲ್ಲಿ ನೀವು ಈ ಸಂಖ್ಯೆಗೆ ಸಂಪರ್ಕ ಮಾಡಿಕೊಂಡು ಪ್ರಯೋಜನವನ್ನ ಮಾಡಿಕೊಳ್ಬಹುದು. ಕೃಷಿಗೆ ಪೂರಕವಾದ ಸಲಹೆಗಳನ್ನ ಪಡೆದುಕೊಳ್ಳಿಕ್ಕೆ 1-800-4-5-3-5-5-3. ಕೃಷಿ ಉತ್ಪನ್ನಗಳ ಬೆಲೆ ಕುರಿತಂತೆ ನಿಮಗೆ ಅಗತ್ಯವೆನಿಸಿದರೆ ಅಥವಾ ಬೇರೆಯವರಿಗೆ ಬೇಕು ಅಂತ ಅನಿಸಿದರೆ ಈ ಸಂಖ್ಯೆಗೆ ನೀವು ಸಂಪರ್ಕಿಸಿ ಮಾತನಾಡಬಹುದು, ವಿಷಯಗಳನ್ನು ಪಡ್ಕೊಳ್ಬಹುದು. 1-800-4-5-5-5-2. ಇನ್ನು ಕಾಡು ಪ್ರಾಣಿಗಳ ಹಾನಿಗೆ ಸಂಬಂಧಿಸಿದಂತೆ ನೀವು ಸಲಹೆಗಳನ್ನು ಸಹಾಯವನ್ನು ಪಡೆದುಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 1-800-4-5-1-3-1-4. ತೋಟಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸಂಪರ್ಕ ಮಾಡಬೇಕಾಗಿರುವ ಸಂಖ್ಯೆ 1-800-4-5-7-9-1-0. ಮಳೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ 9-2-4-3-3-4-5-4-3-3. ಪಶುಪಾಲನೆಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 1-800-4-5-0-0-1-2. ಕಿಸಾನ್ ಕಾಲ್ ಸೆಂಟರ್. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಲಹೆಗಳು ಬೇಕೆನಿಸಿದರೆ ಅಥವಾ ಬೇರೆಯವರಿಗೆ ಬೇಕು ಅನ್ನೋ ಒಂದು ವಿಚಾರ ನಿಮಗೂ ಗೊತ್ತಾದರೆ ಅವರಿಗೂ ಕೊಡಬಹುದು, ನೀವು ಸಂಪರ್ಕಿಸಬಹುದು. ಸಂಖ್ಯೆ ಹೀಗಿದೆ: 1-800-4-5-1-5-5-3. ಹವಾಮಾನ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ 0802022211118 ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತಂತೆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ 1800425866 ಕರ್ನಾಟಕ ರಾಜ್ಯ ಪ್ರಕೃತಿ ವಿಪತ್ತು ನಿರ್ವಹಣಾ ಕೇಂದ್ರದ ಸಂಖ್ಯೆ ಹೀಗಿದೆ 0802724522 ಇನ್ನೊಂದು 2274524 ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಡಿಎಂ ಮರಿಂಜಯ ನನ್ನ ಹೆಸರು. ಬಿ ಬೈರಾಪುರ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನುವಾಲ್ಗಿ ಮೊದಲು ತೆಂಗಿನ ಸಸಿಗೆ, ಅಡಿಕೆ ಸಸಿಗೆ ಬಳಸ್ತಾ ಇದ್ವಿ. ಅದಾದ್ಮೇಲೆ ಈಗ ಒಂದ 4 ವರ್ಷದಿಂದ ನಾನು ಇತ್ತನೇದಾಗೆ ರೇಷ್ಮೆಗೆ ಬಳಸ್ತಾ ಇದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ, ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ ಬಿತ್ತನೆಯಲ್ಲಿ, ಒಳ್ಳೆ ಇಳುವರಿನೂ ಬರ್ತಾ ಇದೆ. 1 ಎಕರೆಗೆ ನಾನು ಹಾಕೊಂಡಿದ್ದೀನಿ. ಮತ್ತೆ ಅದಾದ್ಮೇಲೆ ಈಗ ಒಂದು 6 ವರ್ಷ ಬಾಳೆ ಬೆಳೀತಾ ಇದ್ದೆ ತೋಟದಲ್ಲಿ, ಅಲ್ಲೂ ಕೂಡ ನುವಾಲ್ಗಿನೇ ಬಳಸ್ತಾ ಇದ್ದೆ. ಯಾವ ರಾಸಾಯನಿಕ ಬಳಸಲ್ಲ ನಾವು, ಜೈವಿಕ ಕೃಷಿಕರು ನಾವು. ಬಾಳೆ 1-3 ವರ್ಷ ಇತ್ತದು, ಆಮೇಲೆ ತೆಗೆದ್ವಿ. ಈಗ ಮುಖ್ಯವಾಗಿ ನಾವು ತೆಂಗಿಗೆ ಸ್ವಲ್ಪ ಭೂಮಿ ಕೊಟ್ಕತಿ, ಮರ ಎತ್ತರ ಇರೋದ್ರಿಂದ ಹೊಡಿಲಿಕ್ಕೆ ಆಗೋದಿಲ್ಲ. 13 ಪೋಷಕಾಂಶ ಇರೋದ್ರಿಂದ ಎಲ್ಲಾದ್ರು ಅದಕ್ಕೆ ಸೇರೋದ್ರಿಂದ ತುಂಬಾ ಗಿಡ ಚೆನ್ನಾಗಿರುತ್ತೆ. ಒಳ್ಳೆ ಹಚ್ಚ ಹಸಿರು, ಒಂದು ಗಂಟೆ ಒಳಗಡೆ ಹೊಡೆದಿರೋದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಹೊಡೆಯೋದು ಬೆಳಿಗ್ಗಿನ ಜಾವ 6 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. 6 ಗಂಟೆಯಿಂದ 8 ಗಂಟೆ ಹೊತ್ತಿಗೆ ನಾವು ಮುಗಿಸ್ಬಿಡ್ತೀವಿ. 8 ಗಂಟೆ ಸ್ವಲ್ಪ ಪ್ರಕಾರವಾಗಿ ಬಿಸಿಲಿರೋದ್ರಿಂದ ಅದಕ್ಕೆ ಬಳಕೆ ಮಾಡೋದಿಲ್ಲ. ಹಂಗಾಗಿ ಬೆಳಗಿನ ಜಾವ ಬಳಕೆ ಮಾಡ್ತೀವಿ. ಇಬ್ಬನಿ ಇದ್ರು ಏನ್ ತೊಂದರೆ ಇಲ್ಲ, ಹೊಡಿಬಹುದು. ನಾವು ಗಿಡಕ್ಕೆ ಹೊಡಿಬೇಕಾದ್ರೆ ಅದು ಪಕ್ಕದಲ್ಲಿರೋಂತ ಕಳೆ ಗಿಡ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅದನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಕಳೆನೂ ಹಿಂಗ್ ಬರುತ್ತಲ್ಲ ಅನ್ಕೊಂಡು ಅದು ಕೂಡ ನಮ್ಗೆ ಉಪಯೋಗನೇ, ಯಾಕಂದ್ರೆ ಅದನ್ನು ಮಲ್ಚಿಂಗ್ ಮಾಡ್ತೀವಿ. ಹಂಗಾಗಿ ಯಾವ್ದು ಏನೋ ನಮ್ಗೆ ಲಾಸ್ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಗಿಡ ಚೆನ್ನಾಗ್ಬಿಡುತ್ತೆ. ಬೇಕಾಗಿರೋದು ನಮ್ಗೆ ಮೇಲೆ ಸೊಪ್ಪು ಅಡ್ಡ ಪರಿಣಾಮ ಆಗೋದಿಲ್ಲ, ಯಾಕಂದ್ರೆ ಇದು ಯಾವುದೇ ರಾಸಾಯನಿಕ ಅಲ್ಲ. ಹಂಗಾಗಿ ಏನು ತೊಂದರೆ ಇಲ್ಲ ಇದರಿಂದ. ಹುಳುಗಳು ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿ ಮೇಯ್ತವೆ, ಬಹಳ ಇಷ್ಟಪಡ್ತವೆ. ಯಾಕಂದ್ರೆ ಯಾವ್ದೇ ತರದ್ದು ರಾಸಾಯನಿಕದ ವಾಸನೆ ಇರಲ್ಲ, ಏನಿರಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಮೇಯುತ್ತೆ. ಕೀಟ ಬಾಧೆಗಳು ಅಂತೇನೋ ಸಮಸ್ಯೆ ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅದ್ರ ಜೊತೆನಲ್ಲಿ ಜೀವಾಮೃತ ಬಳಕೆ ಮಾಡೋದ್ರಿಂದ ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. 20ನೇ ಕಾಲದಲ್ಲೇ ನಮ್ಮ ಕೈ ತೋಟ ಸೊಪ್ಪು ಹಾಕ್ತಿವಿ, ಮತ್ತೆ ಇನ್ನ ಹೂವಿನ ಗಿಡ ಹಾಕ್ತಿವಿ. ಮತ್ತೆ ಅದನ್ನ ಬಿಟ್ರೆ ದನಗಳಿಗೆ ನೋಡಿ, ಇನ್ನೊಂದು ನಾನು ಹೇಳೋದು ಮತ್ತೆ ನೇಪಿಯರ್ ಕಡ್ಡಿಗೆ ನಮ್ಗೆ ಎಮ್ಮೆ ಇದೆ, ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡ್ತೀವಿ. ಅದಲ್ದಲ್ಲೇ ವಿಳ್ಳೆದೆಲೆ 1-2 ಮರ ಕಪ್ಸಿದೀವಿ, ಅದಕ್ಕೂ ಕೂಡ ನಾವು ನುವಾಲ್ಗಿ ಬಳಕೆ ಮಾಡ್ತೀವಿ. ತುಂಬಾ ಎಲೆ ಅಗಲ ಬರುತ್ತೆ ಅದರಲ್ಲೂ ಕೂಡ. ನಂದು ಸಂಖ್ಯೆ 9480601757. 9480601757. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ ನುವಾಲ್ಗಿನ. ನಾವು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, 15 ಹೊರದೇಶ ಕೂಡ ಸಪ್ಲೈ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸಿಹಿಗೆಣಸು, ಅಂಬಿನ ಗೆಣಸು, ಟೊಮೊಟೊ, ಸ್ಟ್ರಾಬೆರಿ ಅವಕ್ಕೆಲ್ಲ ಉಪಯೋಗಿಸಿದ್ದಾರೆ. ಅಲ್ಲೂ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲಾನು ಬಂದಿದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದೀವಿ, ಸರ್ಟಿಫಿಕೇಟ್ ಇದೆ. ಸಾಯಿಲ್ ಸೈನ್ಸ್ ಭೂಪಾಲ್ ಅಲ್ಲಿ ಕೂಡ ಮಾಡಿಸಿದೀವಿ. ಆಮೇಲೆ ಸಿರಿಕಲ್ಚರ್ KSSRDI ತಲಗಟ್ಪುರ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿದೀವಿ. ಎಲ್ಲ ಕಡೆನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಉಪಯೋಗಿಸ್ತಿರೋ ರೈತರು ಕೂಡ ಚೆನ್ನಾಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮೂಟೆಗಟ್ಟಲೆ ಬೇಡ ಗೊಬ್ಬರ, ಬೆಳೆಗಳಿಗೆ ಇದು ಆರೋಗ್ಯಕರ ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇನ್ನು ವಾಣಿಜ್ಯ ಪ್ರಕಟಣೆಗಳು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟೊಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PUPCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480030514. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸ್ವಿಸ್ ಗೋಲ್ಡ್ ನಲ್ಲಿ ನೆಕ್ಲೆಸ್ ಫೆಸ್ಟ್ ಇದೆ. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 15ರವರೆಗೆ ಪ್ರತಿ 1 ಗ್ರಾಂ ಚಿನ್ನಾಭರಣ ಖರೀದಿಯ ಮೇಲೆ 100 ರೂಪಾಯಿಗಳ ಅಮೋಘ ರಿಯಾಯಿತಿ. ಪ್ರತಿ ಖರೀದಿಗೂ ಉಚಿತ ಕೂಪನ್. ಲಕ್ಕಿ ಡ್ರಾ ಮೂಲಕ ಗೆಲ್ಲಿರಿ ಫಸ್ಟ್ ಪ್ರೈಸ್ ರೆಫ್ರಿಜರೇಟರ್, ಸೆಕೆಂಡ್ ಪ್ರೈಸ್ 2 ಮಂದಿಗೆ ಮಿಕ್ಸರ್ ಗ್ರೈಂಡರ್, ಥರ್ಡ್ ಪ್ರೈಸ್ 3 ಮಂದಿಗೆ ಡಿನ್ನರ್ ಸೆಟ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೆವಿಜಿ ಐಟಿಐ ಸುಳ್ಯ, ಇಲ್ಲಿ 2021-22 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಕೇಂದ್ರೀಯ ಪಠ್ಯಕ್ರಮದಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಬೇಕಾಗುವ ಎಲ್ಲಾ ರೀತಿಯ ಸೌಕರ್ಯ ಸೌಲಭ್ಯಗಳೊಂದಿಗೆ LKG, UKG ಮತ್ತು 1ರಿಂದ 10ನೇ ತರಗತಿಯವರೆಗಿನ 2021-22 ಶೈಕ್ಷಣಿಕ ವರ್ಷದ ವಿದ್ಯಾಭ್ಯಾಸಕ್ಕಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳ ದಾಖಲಾತಿ ಪ್ರಾರಂಭವಾಗಿದೆ. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ನೀಡುವ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿರುವ ಈ ವಿದ್ಯಾಸಂಸ್ಥೆಯಲ್ಲಿ ಬೋಧನಾ ಶುಲ್ಕದಲ್ಲಿ ಸಮಾಜದ ಎಲ್ಲ ಸಮುದಾಯದ BPL ಕಾರ್ಡುದಾರರಿಗೆ ಶೇಕಡ 50%, ಪೋಷಕರ ಪ್ರಥಮ ಮಗುವಿಗೆ ಶೇಕಡ 25% ಮತ್ತು ಎರಡನೇ ಮಗುವಿಗೆ ಶೇಕಡ 50% ರಿಯಾಯಿತಿ ನೀಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0825723515 ಅಥವಾ 2351 ಮೊಬೈಲ್ 9880101283. Breathe like a lion. Crouch like a tiger.

ರುಕ್ಮಿಣಿ ಭಾರದ್ವಾಜ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 8 ಗಂಟೆಯ ಬಳಿಕ ಸ್ವಗ್ರಾಮ ಕೋತೂರಿನಲ್ಲಿ ನಡೆಯಲಿದೆ. ಬಲ್ಲಮ್ಮಒಟ್ಟಿ ಗ್ರಾಮತ್ರ ನುಚ್ಚುಮಣಿಯಂಡ ಮಂದಣ್ಣ ಕೃಷ್ಣಾಯಂಗ 71ನೇ ಬೈತಲು ಇಂದು ಮಜ್ಜನೆ 12 ಗಂಟೆಗೆ ಮರಣಪಟ್ಟಿದ್ದು ನುಚ್ಚುಮಣಿಯಂಡ ಮಂದಣ್ಣ ಕೃಷ್ಣಾಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನೆ ಬಲ್ಲಮ್ಮಒಟ್ಟಿ ಗ್ರಾಮತ್ರ ಅಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ